ಸತ್ಯತೆಯೆಂದಿಗು ಜಯವೆಂಬ ಸತ್ಯವ ಸಾರುವ ಕಥೆಯುಂದ ಹೇಳುವ ಕೇಳಿರಿ ಮಕ್ಕಳಿರ ಕನ್ನಡ ಮಾತೆಯ ಮಕ್ಕಳಿರ ಸತ್ಯತೆಯೆಂದಿಗು ಜಯವೆಂಬ ಸತ್ಯವ ಸಾರುವ ಕಥೆಯುಂದ ಹೇಳುವ ಕೇಳಿರಿ ಮಕ್ಕಳಿರ ಕನ್ನಡ ಮಾತೆಯ ಮಕ್ಕಳಿರ ಊರಿನ ಹೊರಗೆ ಕಾಡುಂದು ಅದದಲ್ಲಿ ಜಿಂಕೆಯ ಹಿಂಡೊಂದು ಸಂಜೆಗೆ ತಿರುಗಿ ಬರುವಂದು ಹಿಂದೆಯೇ ಉಳಿಯಿತು ಹೆಣ್ಣೊಂದು ಸಂಜೆಗೆ ತಿರುಗಿ ಬರುವಂದು ಹಿಂದೆಯೇ ಉಳಿಯಿತು ಹೆಣ್ಣೊಂದು ಎಂದರಿಂದ ಹುಲಿರಾಯ ಬಂದ ಆ ಜಿಂಕೆ ಎದುರು ನಿಂದ ನಾ ತಿಂದು ಬಿಡುವೆ ನಿನ್ನೀಗಲೆಂದ ಕಳನವನು ರೋಷದಿಂದ ನಿನ್ನ ಮಾತೆಲ್ಲ ಸುಳ್ಳೆಂದು ನಾ ಬಲ್ಲೆ ಬಿಡಲಾರೆ ನೀನಿಲ್ಲುವೆ ಕೊಲ್ಲುವೆನು ನಾನೀಗ ಹುಲ್ಲೆ ನಿನ್ನ ಕೊಲ್ಲುವೆನು ನಾನೀಗ ಹುಲ್ಲೆ ಆಡಿದ ಮಾತಿಗೆ ಸತ್ಯನು ಸತ್ಯವನೆಂದಿಗೂ ಪಾಲಿಸಿನ ಗೆಳೆಯರ ರಕ್ಷಣೆಗೆ ಒಪ್ಪಿಸಿ ಕಂದನ ಹೇಳಿದ ಸಮಯಕ್ಕೆ ಬರುವೆನ ಆಡಿದ ಮಾತಿಗೆ ಸತ್ಯನು ಓದಲು ಬಿಡುವೆ ಮನೆಗೆ ನಾ ಕಾಯುವೆ ನಿಲ್ಲಿ ನಿನಗೆ ಬೇಗನೆ ಬಂದು ಎದುರುದೆನೆಂದು ಉಳಿಸಿತು ಮಾತನು ಎಂದು ನೀ ಉಳಿಸಿತು ಮಾತನು ಎಂದು ತೊರೆದೆ ನಾನು ಆಡುವೆ ಜೊತೆಗೆ ನಾನು ರಕ್ಷಣೆ ಮಾಡುವೆ ನಾನು ಅದರೊಳಗೇನು ಒಳಿದು ಸಾಂಸ್ಕೃತ ಕೀರ್ತಿಯ ಗಳಿಸು ಅಮ್ಮ ಬಂದೆ ಗಂಡ ನಯ ಮಾತಿನಂತೆ ಮೆಚ್ಚಿದ ನಿನ್ನಯ ಸತ್ಯವ ನಾ ಉಳಿಸುವ ನಿನ್ನಯ ಕಾಣವ ಬೇಗನೆ ಓಡಿ ಕಂದನ ಕೂಡಿ ಪಡೆನೀಚಿದ ಸಂತೋಷವ ಪಡೆನೀಚಿದ ಸಂತೋಷವ ಸತ್ಯಕ್ಕೆ ಎಲ್ಲಿಗೂ ಜಯವಂತೆ ಸತ್ಯವೆ ಮಾತಾ ಪಿತರಂತೆ ಸತ್ಯವ ಸಾಧಿಸಿ ಮಕ್ಕಳಿರ ಕನ್ನಡ ಮಾತೆಯ ಮಕ್ಕಳಿರ ಕನ್ನಡ ಮಾತೆಯ ಮಕ್ಕಳಿರ ಕನ್ನಡ ಮಾತೆಯ ಮಕ್ಕಳಿರ